ನಾ ಭಾಸರ ನೋಡಿ ಶೋಭಕ್ಕ, ಟೆನ್ಷನ್ ಆದಾಗ ಏನೋ ಮನಸ್ಸಿಗೆ ಬ್ಯಾಸರ ಆದಾಗ ಒಂದ್ ಯಾವ್ದೋ ನಮಗ್ ಹಿಡಿಸಿರುವಂತ ಪುಸ್ತಕ ನಾವು ಓದಿದ್ವಿ ಅಂತಂದ್ರ ಅದ್ರ ಖುಷಿನೇ ಬೇರೆ ನೋಡ. ಹೌದು, ಬಹಳ ಖುಷಿ ಅನಿಸ್ತದ. ಅಷ್ಟೇ ಅಲ್ಲ ರಾಜಣ್ಣ, ಪುಸ್ತಕ ಓದೋದ್ ಒಂದೇ ಅಲ್ಲ, ಈ ಸಂಗೀತನು ಇರ್ತದ ನೋಡ, ಸಂಗೀತನು ಮನಸ್ಸಿಗೆ ಬಹಳ ನೆಮ್ಮದಿ ಕೊಡ್ತದ. ಇದು ದೊಡ್ಡದು. ಹಾ, ನಮ್ಮ ಮನಸ್ಸು ಬ್ಯಾಸರ ಆದಾಗ ಆ ಕಡೆ ಕಡೆ ಏನೇನೋ ಚಿಂತೆಗಳ ಸುರ ಆಗಿರ್ತಾವ, ಅದನ್ನ ಮರಿಬೇಕು ಅಂದ್ರೆ ಸಂಗೀತ ಕೇಳ್ಬೇಕು ನೋಡು. ಯಾವುದೇ ಸಂಗೀತ ಕೇಳಿ, ಕರ್ನಾಟಕರೇ ಕೇಳು, ಸುಗಮ ಸಂಗೀತರೇ ಕೇಳು, ಹಿಂದೂಸ್ತಾನಿ ಕೇಳು, ಯಾವ್ದು ಇನ್ಸ್ಟ್ರೂಮೆಂಟ್ ಅಲ್ಲಿ ಕೇಳಿ ನೀನು, ನಮಗೆ ಯಾವ್ದು ಹಿಡಿಸ್ತದ. ಹಾ, ಅದನ್ನ ಕೇಳ್ಬೇಕು ಅಂದ್ರ ಜೋರ್ ಹಾಕಿ ಕೇಳೋದಲ್ಲ, ಸಣ್ಣಗೆ ಕುತ್ಕೊಂಡು ಕೇಳಬೇಕು. ಆಮೇಲೆ ಕಡೆ ಕಡೆ ಆಕಾಶವಾಣಿ ಆಪ್ ಮಾಡಿರ್ಲವ, ಅದಂತೂ ನ್ಯೂಸ್ ಆನ್ ಏರ್. ಹೌದು, ಅದು ಏನು ಸಿಗ್ಲಿಲ್ಲ ಅಂದ್ರೆ ಅದನ್ನ ಹಾಕೊಂಡ್ಬಿಟ್ರಂತೂ ಮುಗದ ಹೋಗುತ್ತೆ ಕಡೆ. ಹೌದಲ್ಲ, ಅದ್ ಹಾಕೊಂಡ್ಬಿಟ್ರೆ ಈ ಸಂಗೀತ ಕೇಳಿದ್ರೆ ಏನಾಗ್ತದ್ರ ನಮ್ಮ ಮಿದುಳು ಏನಿರ್ತಲ್ಲ, ನಮ್ ವಿಚಾರ ಮಾಡುವಂತ ಶಕ್ತಿ ಅದು ಲೆವೆಲಿಗೆ ಬರ್ತದೆ. ಹೌದು, ಯಾಕಂದ್ರೆ ಸಂಸಾರದಾಗ ಏನೇನೋ ಹೆಚ್ಚು ಕಡಿಮೆ ಆಗಿರ್ತಾವ ಇರ್ತಾವಪ್ಪ, ಮತ್ತೆ ಎಲ್ಲಾರ ಮನೆ ಸಂಸಾರದಾಗ ಇರಾವೆ ಅವು. ಯಾರ ಮನೆ ಸಂಸಾರ ಅಗದಿ ಹಿಂಗೆ ಇರ್ಬೇಕಂತ ಅದೇನು ಇಲ್ಲ, ಯಾರೊಬ್ರದು ಸಿಗಂಗಿಲ್ಲ ಅನಿಸ್ತದ ಹಂಗ ನೋಡಿದ್ರೆ. ಹಂಗಿದ್ರೆ ಸಂಸಾರ ಅಲ್ಲ ಅಂದ್ರೆ ನಾ ಅಂತೀನಿ, ಹಿಂಗನ ಇರಬೇಕದು. ಹೌದಲ್ಲ, ಅಂದ್ರೆ ಹೇಳ್ತಾರಲ್ಲ ತಿಳಿದವರು, ಏರಿಳಿತಗಳು ಇರ್ಲೇಬೇಕಪ್ಪ. ಸುಖ ಅಂದ್ರೆ ದುಃಖ ಬರಬೇಕು, ದುಃಖ ಅಂದ್ರೆ ಸುಖ ಬರಬೇಕು. ಆದ್ರೆ ಶೋಭಕ್ಕ ನಾನು ಅದನ್ನು ಅವನ್ನ ನಾವು ಹೆಂಗ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಸಮಸ್ಯೆಗಳು ಎಷ್ಟು ದಿವಸ ನಮ್ ಜೊತೆಗೆ ಇರ್ತಾವ ಅನ್ನೋದು ಮುಖ್ಯ. ಹೌದು, ನಾ ನಿರ್ವಹಣೆ ಸರಿ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ನಮ್ಮ ಮನ್ಯಾಗ ಮುಖ ಮೂಡ್ಬಿಡ್ತಾವ ನೋಡ. ಕೆಲವೊಬ್ರು ಮನೆ ಸಮಸ್ಯೆಗಳು ಹಂಗೆ ಇರ್ತಾವ ರಾಜಣ್ಣ, ನಾವ್ ಅಂತೀವಲ್ಲ ಸಮಸ್ಯೆಗೆ ಪರಿಹಾರಗಳು ಇದ್ದೇ ಇರ್ತಾವ ಅಂತ ಹೇಳಿ, ಒಂದ್ ಪರಿಹಾರ ಮುಗಿಸ್ಕೊಳ್ಳೋದ ಮತ್ತೊಂದ್ ಸಮಸ್ಯೆ ಬಂದ್ ಕೊಡ್ತಾವಪ್ಪ ಅವ್ರಿಗೆ. ಆದ್ರೆ ಅಲ್ಲಿ ಏನ್ ಮಾಡ್ಬಿಡ್ತಾನ, ಒಂದ್ ಬಗೆಹರಿಸಿಲ್ಲ ಅನ್ನೋದೊಂದು, ಅದು ಖುಷಿ ಇರ್ತದೆ, ಧೈರ್ಯ ಇಟ್ಕೋಬೇಕು. ಹೌದು, ಅದು ಬಗೆಹರಿಸಿನಿ. ಇದೇನ್ ದೊಡ್ಡದು? ಹೌದು ನೋಡು, ಒಂದಾಣ ಒಂದ್ ಬರ್ತಾವ ಸೀರಿಯಸ್ ನ ಧಾರಾವಾಹಿ ಒಳಗ್ ಬರ್ತಾವ. ಆದ್ರ ಒಂದೊಂದಾಗಿ ಒಂದೊಂದಾಗಿ ಬಗೆಹರಿಸ್ಕೊತ ಹೋದಾಗ ಏನಾಗತ್ತಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗಿಬಿಡ್ತದ. ಅದು ಹಳೇದಾಯ್ತು ಬಿಡು ಅದಂತ ನಂಗ ಹಂಗೆ ಇದ ಮಾಡಿವಂತ ಇದೇನ್ ಮಹಾ ದೊಡ್ಡದು ಅನ್ನಂಗ ಆಗ್ಬಿಟ್ಟಿರ್ತದ. ಹಿಂಗ ಅಂತಂದ್ರ ಸಮಸ್ಯೆ ಬರವ. ಹೌದು, ಬಂದಾಗ ನಾವು ಮಾಡ್ಕೊಂಡು ಹೋಗೋದು. ಆಮೇಲೆ ಇದಕ್ಕೆ ನಮ್ಗೆ ಏನಾರ ಬೇಕಪ್ಪ ಸಹಾಯ ಮಾಡ್ಲಿಕ್ಕೆ ಇವತ್ತಳ ಈ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತದ, ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರ ಆಪ್ತ ಸಮಾಲೋಚನೆ ಅಂತೀಲ್ಲ. ಹೌದಲ್ಲ, ಆಪ್ತ ಸಮಾಲೋಚನೆ ಮಾಡ್ಕೊಳ್ಳಿಕ್ ನಾವು ಹೋದಾಗ ಯಾವುದು ಮುಚ್ಚಿಡ್ಬಾರ್ದು ನೋಡಿ ಶೋಭಕ. ಖರೆ, ಯಾಕಂತಂದ್ರೆ ಪ್ರೊಫೆಷನಲ್ ಇರ್ತಾರೆ. ನಾವು ಒಂದಿಷ್ಟು ಹೇಳಿ ಒಂದಿಷ್ಟು ಬಿಟ್ಟಿವಿ, ನಮಗೆ ಬೇಕಾಗಿದ್ದು ಹೇಳಿದ್ವಿ, ಬ್ಯಾಡಾಗಿದ್ದು ಬಿಟ್ಟಿವಿ. ಮನುಷ್ಯನ ಸ್ವಭಾವ ಏನಂತಂದ್ರೆ ನಮ್ದು ಚಲೋ ಹೇಳ್ತೀವಿ, ಇನ್ನೊಬ್ರದ್ದು ಕೆಟ್ಟ ಹೇಳ್ತೀವಿ. ನಮ್ದು ಕೆಟ್ಟ ನಾವು ಹೇಳುದಿಲ್ಲ, ನಮ್ ಖರಾಬ್ ಗುಣ ಇರ್ತಾವ ನೋಡು, ಕೌಂಡ್ ಗುಣ ಅಂತೀವಲ್ಲ. ಖರಾಬ್ ಗುಣಗಳು, ಆಮೇಲೆ ನಮ್ಮಲ್ಲಿ ಹೇಳ್ಕೊಳ್ಳಾರದಂತ ವಿಷಯಗಳು ಇರ್ತಾವ ಕೆಲವು, ಅವನ್ ಮುಚ್ಚಿಟ್ಟು ಬಿಡೋದು. ಹಂಗೆ ಅವ ಏನಾಗತ್ತ, ಅವ್ರು ಉತ್ತರ ನಮಗ್ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವ್ರು ನಮ್ಗ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಬರೀ ಸುಮ್ಮನೆ ಮುಂದೆ ಹೋಗಿ ಕುತ್ಕೊಂಡ್ ಬಂದಂಗೆ ಆಗ್ತದಲ್ಲಿ, ನಿನ್ನ ಸಮಸ್ಯೆ ನಿನ್ ಬಲ್ಲೇ ಉಳಿದ್ಬಿಡ್ತದ. ಹೌದಲ್ಲ, ಪರಿಹಾರ ಸಿಗೋದೇ ಇಲ್ಲ, ಸಿಗೋದಿಲ್ಲ. ಆಮೇಲೆ ಅವ್ರು ಇನ್ನೊಂದು ಸೀಕ್ರೆಟ್ ಇಟ್ರೆ ಸೀಕ್ರೆಟ್ ಯಾರ ಮುಂದೆ ಹೇಳೋದಿಲ್ಲ. ಹೌದೌದು, ಹಿಂಗ್ ಶೋಭಕ್ ಬಂದಿಳು, ಹಿಂಗ್ ರಾಜಣ್ಣ ಬಂದಿದ್ದ, ಇವ್ರ ಸಮಸ್ಯೆ ಹಿಂಗಿದ್ದು ಅಂತ ಹೇಳೋದಿಲ್ಲ. ಅಂತಲ್ಲಿ ಹೋದಾಗ ನಮ್ ಮಾರ್ಗದರ್ಶನ ಮಾಡ್ತಾರ ಅಂತವೆಲ್ಲ ತಗೊಂಡು ಆದಷ್ಟು ಏನ್ ಶೋಭಕ ಖುಷಿ ಖುಷಿಯಿಂದ ಸಂಸಾರ ಮಾಡೋ ನೋಡವ. ಈ ಖುಷಿ ಅನ್ನೋದು ಮುಖ್ಯ ನೋಡಪ್ಪ, ದುಃಖ ಸುಖ ಎರಡೂ ಇದ್ದೇ ಇರ್ತಾವ ಸಂಸಾರದೊಳಗ, ಖುಷಿ ಇರೋದು ಮುಖ್ಯ ಅಲ್ಲೇ. ಅಂದ್ರ ಖುಷಿ ಅಂದ್ರೆ ಮಾರ್ಕೆಟ್ ಸಿಗ್ತದೆ, ಎಲ್ಲೂ ಸಿಗಂಗಿಲ್ಲ, ಅದು ಯಾರ ಬಲ್ಲಿನೂ ಸಿಗಂಗಿಲ್ಲ, ನಮ್ಮೊಳಗೆ ಇರ್ತದ. ಅದನ್ನ ನಾವು ಅದನ್ನ ವ್ಯಕ್ತಪಡಿಸಬೇಕು, ಹೊರಗೆ ತರಬೇಕು, ಹೊರಗೆ ತರ್ಕೋಬೇಕು, ಅದನ್ನ ಅನುಭವಿಸಬೇಕು. ಅದಕ್ಕೆ ಹೇಳ್ತಾ ಕೊಡ್ತಾ ತಿಳಿದವರು ಏನಂತಾರೆ, ಸಂಸಾರದ ಸಣ್ಣ ಸಣ್ಣ ವಿಷಯಗಳು ಸಿಗ್ತಾ ನಮಗೆ ಖುಷಿ ಪಡ್ಲಿಕ್ಕೆ, ಸಣ್ಣ ಸಣ್ಣ ಆಗಿದೆ. ಹೌದು, ಬಹಳ ದೊಡ್ಡ ಇರುದಿಲ್ಲ, ಅದ್ ಅಂತ ಮೊದಲು ನೀವು ಎಂಜಾಯ್ ಮಾಡ್ಲಿಕ್ಕೆ ಕಲೀರಿ. ಹೌದು, ಪ್ರತಿಯೊಂದು ಮಾತನೆಗೂ ಸಿಗ್ತಾವಪ್ಪ, ಗಂಡ ಹೆಂಡತಿ ಮಕ್ಕಳು ಇದ್ದಾಗ ಏನೋ ಒಂದು ವಿಷಯ ಬಂದ್ಬಿಟ್ಟಿರ್ತದೆ, ಅಲ್ಲಿ ಎಂಜಾಯ್ ಮಾಡ್ಬಿಡು, ಎಂಜಾಯ್ ಮಾಡ್ಬಿಡ್ಬೇಕು, ನಕ್ಕ ಬಿಡೋದು. ಹೌದು, ದೇವನೋ ತಂದಿಯಪ್ಪ ಸಾಮಾನು, ಏ ಭಾಳ ಚಲೋ, ಅಲ್ಲಿ ಖುಷಿ ಪಟ್ಬಿಡು. ಏನ್ ಖುಷಿ ಪಡ್ಲಿಕ್ಕೆ ಒಂದ್ ದೊಡ್ಡದು ನಮ್ಗೆ ಭಾರತ ರತ್ನ ಬರಬೇಕು. ಏನಿಲ್ಲ ಇಲ್ಲ, ಮಾರ್ಕೆಟಿಗೆ ಹೋಗಿರ್ತದೆ ಏನೋ ತಂದಿರ್ತದೆ, ಅದಕ್ಕೆ ಎರಡು ಪಟ್ಟ ರೊಕ್ಕ ಕೊಟ್ಟಿದ್ರೆ ಅಂತಂದ್ರೆ ಅದನ್ನು ಖುಷಿ ಹಂಚ್ಕೊಳ್ಳದೆ. ಆಮೇಲೆ ಯಾವ್ದೋ ಒಂದ್ ಏನೋ ತಿಂತೀವಿ ಅಂತ ಇಟ್ಕೊಳ, ಏನ್ ಟೇಸ್ಟ್ ಆಗ್ಯದಪ್ಪ ಅಂದೇ ಒಂದ್ ಎರಡ್ ಸಲ ಖುಷಿ ಪಟ್ಟು ಇಂತವೇ. ಹೌದಲ್ಲ, ಖುಷಿ ಪಡ್ಲಿಕ್ಕೆ ದೊಡ್ಡ ದೊಡ್ಡ ವಿಷಯಗಳೇ ಬೇಕು ಅಂತಿಲ್ಲ, ಮನೆ ಕಟ್ಟದೇ ಬೇಕಂತಿಲ್ಲ, ಕಾರ್ ತಗೊಳ್ಳದೇ ಬೇಕಂತಿಲ್ಲ, ಹಾರಾಡ್ಕೊಂಡು ಬಂದದ್ದೇ ಬೇಕಂತಿಲ್ಲ, ಅವರೆಲ್ಲ ಅದ್ರ ಬಂದವರು ಖುಷಿಲಿಂದ ಇರ್ತಾರಂತೇನಿಲ್ಲ. ಹೌದಲ್ಲ, ನಮ್ಮ ಲೆವೆಲ್ ನಾವು ಖುಷಿ ಇದ್ದು ಬಿಡ್ಬೇಕು, ನಮ್ ನಮ್ ಲೆವೆಲ್ ಏನ್ ಸಿಗ್ತದೆ ಅಲ್ಲಿ ಖುಷಿ ಪಡಬೇಕು. ಆಮೇಲೆ ಇನ್ನೊಬ್ರ ಜೊತೆಗೆ ನಾವು ಖುಷಿ ಹಂಚ್ಕೋಬೇಕು, ಹಂಚ್ಕೋಬೇಕು, ಇದು ಬಹಳ ಮುಖ್ಯ. ಖುಷಿ ಹಂಚ್ಕೊಂಡ್ರೆ ದುಪ್ಪಟ್ಟಾಗ್ತದೆ. ದುಃಖ ಹಂಚ್ಕೋಬಾರ್ದು. ದುಃಖ ಹಂಚ್ಕೋಬಾರ್ದು, ದುಃಖ ಯಾರ ಹತ್ರ ಹಂಚ್ಕೋಬೇಕು ಅಂತಂದ್ರೆ ಅಮ್ಮವರು ಅಂತ ಅನ್ಕೊಂಡಿರ್ತದಲ್ಲ ವಿಶ್ವಾಸ, ಅವ್ರ ಹತ್ರ ಅಷ್ಟೇ ಹಂಚ್ಕೋಬೇಕು, ಅದಕ್ಕೆ ಪರಿಹಾರ ಸಿಗ್ತದೆ. ನಾವ್ ಎಲ್ಲರ ಮುಂದೆ ಹಂಚ್ಕೊಂಡು ನಡೆದೀವಿ ಅಂತಂದ್ರೆ ಎಲ್ಲಾರ ಮುಂದೆ ನಗ್ಗಡಿ ಹಾಕ್ತಿವ ಅಂತ, ನಗ್ಗಡಿ ಹಾಕ್ತಿವ ನೋಡಿ, ಹಂಗ ಹಂಗಾಗ್ತದೆ. ಅದಕ್ಕೆ ಸಂಸಾರ ಶೋಭಕ ಹಿಂಗ. ಈಗ ಏನೇನೋ ಹೇಳಿಕ್ ಬಂದ ಏನೋ ಮಾತಾಡದಂಗ ಆಯ್ತು ಬಿಡು. ಹೌದಾ, ಏನೋ ಮಾತಾಡದಂಗ ಆಯ್ತು ಬಿಡು. ಚಲೋ ಆಯ್ತವ, ಇದನ್ನು ಒಂದು ಚಲೋ ವಿಷಯನೇ ಅದಲ್ಲಪ್ಪ. ಬರುವಂತ ವಿಷಯಗಳೇ ಅವ ಇವನು. ಹೌದು, ಮತ್ತೆ ಎಲ್ಲರಿಗೂ ಅನುಕೂಲ ಆಗೇ ಆಗ್ತದೆ. ನಾವು ಮಾತಾಡಿದ್ದೇನು ತಪ್ಪದೇನು ಇಲ್ಲ. ಏನಾದ್ರೆ ರಾಜಣ್ಣ, ನಾವೊಂದು ಮೂರ್ನಾಲ್ಕ ಜನ ಏನಿದ್ದೀವಲ್ಲ ಒಂದ್ ಸಲ ಸೇರಿದೀವಿ ಅಂತಂದ್ರೆ ಅದ್ರದಾಗ ವೇಸ್ಟ್ ಅನ್ನೋದೇ ಇರಂಗಿಲ್ಲ ಅನಿಸ್ತದೆ ನೋಡ್ ನನಗರೆ. ಯಾಕಂತಂದ್ರೆ ನಾವ್ ಇನ್ನೊಬ್ರಿಗೆ ಬೈತೀವೇನು, ಇನ್ನೊಬ್ಬರ ಮೇಲೆ ನಾವು ಇದು ಮಾಡ್ತೀವೇನು, ಕ್ರಿಟಿಸೈಸ್ ಮಾಡ್ತೀವಿ, ಅದು ಇಲ್ಲ. ನಾವ್ ಏನಿದ್ರು ಪಾಸಿಟಿವ್, ಚಲೋಂದು ಹೇಳುದು, ಚಲೋಂದು ಮಾತಾಡೋದು, ಆಮೇಲೆ ಸಂಸಾರದಾಗ ಕೆಟ್ಟದ ಬಹಳ ಸಿಗ್ತದೆ. ಹೌದು, ಅದ ಹೇಗೆ ನಾವು ಫಾಲೋ ಮಾಡಬೇಕು, ಚಲೋಂದು ಅದಕ್ಕಿಂತ ಹೆಚ್ಚಿಗೆ ಅದ. ಅದನ್ನ ತಗೊಳಂಗಿಲ್ಲ ಜಾಸ್ತಿ ಜನ, ಯಾಕಂದ್ರೆ ಆ ಕಣ್ಣು ನೋಡೋ ದೃಷ್ಟಿಯನ್ನ ನಾವು ಮಂಕ್ ಮಾಡ್ಕೊಂಡಿವಿ. ಹೌದು, ಏನ ಶೋಭಕನೊಳಗ ಚಲೋ ಗುಣ ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ತಾವ. ಸಿಗ್ತಾವ, ಬ್ಯಾಡ ಅಂತ ಅನ್ನೋದಿದ್ರೆ ಏನು ಸಿಗಂಗಿಲ್ಲ, ಒಂದು ಸಿಗಂಗಿಲ್ಲ ರಾಜಣ್ಣ. ಶೋಭಕ ಹಿಂಗ ಹೇಳ ಬಿಡು, ಖರೇನೆ ಮಾತಾಡಂದ್ರೆ ನಾಕ್ ಮಾತಾಡ್ತಾಳ, ಹಿಂಗ ಅತಿ ಮಾತಾಡ್ತಾಳಪ್ಪ ಬ್ಯಾಸರ ಅನ್ನಂಗ ಆಗ್ತದೆ. ಆದ್ರೆ ಅದೇ ಬಿಟ್ಟು ಏ ಶೋಭಕ ಏನ್ ವಿಷಯ ಹೋಗಿ ಕುತ್ಕೊಂಡ್ರ ಒಂದ್ ನಾಕ್ ಮಾತು ಕೇಳದಂಗ ಆಗ್ತದೆ, ವಿಷಯಗಳು ಸಿಗ್ತಾವ ಅಂತ ಅನ್ನೋದು ಅದು ಪಾಸಿಟಿವ್ ಅಪ್ಪ. ಹೌದಲ್ಲ, ಎರಡು ರೀತಿ ತಗೋಬಹುದು. ಅದಕ್ಕ ನಮ್ ಮೇಲೆ ಉಳಿತು, ಚಲೋತ್ನಾಗಿ ನಾವು ಮಾಡಿದೀವಿ ಅಂತಂದ್ರೆ ಸುಖವಾಗಿ ಖುಷಿ ಖುಷಿಯಾಗಿ ನಾವು ಇರ್ಲಿಕ್ಕೆ ಆಗ್ತದೆ. ಈಗ ಟೈಮ್ ಆಯ್ತು, ಈಗ ನೀನು ಖುಷಿ ಮಾಡ್ಲಿಕ್ಕೆ ನಾ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಂಗಾಯ್ತು. ಸ್ವಲ್ಪ ಹಸಿವು ಬಾಳ, ಮಧ್ಯಾಹ್ನದ ಊಟ ಆಗಿಲ್ಲ. ಹೌದಾ, ಆಯ್ತಂಗಾರ ಅಡಿಗೆನೇ ರೆಡಿ ಅದ, ಊಟ ಮಾಡ್ಕೊಂಡೆ ಹೋಗಿ ಅಂತ ಹಂಗೆ ಮಾಡ್ಲಿ. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೃಷ್ಣಪ್ಪ ದರ್ಗಿ ಮತ್ತು ಸಂಗಡಿಗರಿಂದ ಏಕ್ತಾರಿ ಪದಗಳು. ಮಾನ್ ಹೇಳಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ, ಮಾನ್ ಹೇಳಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ, ಯಾವ ದಾರಿ ಎಂದು ಪಾರಾಗಿ ಹೋಗಬೇಕು ಹೇಳಪ್ಪ ಇದರಲ್ಲಿ, ಯಾವ ದಾರಿ ಎಂದು ಪಾರಾಗಿ ಹೋಗಬೇಕು ಹೇಳಪ್ಪ ಇದರಲ್ಲಿ, ಮಾನ್ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುರುಳಿ, ಯಾವ ದಾರಿ ಎಂದು ಪಾರಾಗಿ ಹೋಗಬೇಕು ಹೇಳಪ್ಪ ಇದರಲ್ಲಿ, ಯಾವ ದಾರಿ ಎಂದು ಪಾರಾಗಿ ಹೋಗಬೇಕು ಹೇಳಪ್ಪ ಇದರಲ್ಲಿ. ಒಂಬತ್ತ ಬಾಗಿಲ ಮನೆಯ ಕಟಸಿದಿ ಇರತಿದಿಯಾವಲ್ಲಿ, ಒಂಬತ್ತ ಬಾಗಿಲ ಮನೆಯ ಕಟಸಿದಿ ಇರತಿದಿಯಾವಲ್ಲಿ, ಏಳೆಂಟ ಸಾರಿ ನಾ ಬಂದು ನೋಡಿದಾರೆ ಇರಲಿಲ್ಲ ನೀ ಇಲ್ಲಿ, ಏಳೆಂಟ ಸಾರಿ ನಾ ಬಂದು ನೋಡಿದಾರೆ ಇರಲಿಲ್ಲ ನೀ ಇಲ್ಲಿ, ಒಂಬತ್ತ ಮಂದಿನ ಮದವಿ ಮಾಡಿಕೊಂಡಿ ಯಾವ ಮುಹೂರ್ತದಲ್ಲಿ, ಒಂಬತ್ತ ಮಂದಿನ ಮದವಿ ಮಾಡಿಕೊಂಡಿ ಯಾವ ಮುಹೂರ್ತದಲ್ಲಿ, ಒಂದೇ ಮನೆಯಾಗ ಸಂಸಾರ ಮಾಡಪ್ಪ ತಿಳಿತದೋ ಇದರಲ್ಲಿ, ಒಂದೇ ಮನೆಯಾಗ ಸಂಸಾರ ಮಾಡಪ್ಪ ತಿಳಿತದೋ ಇದರಲ್ಲಿ, ಮಾನ್ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ, ಯಾವ ದಾರಿ ಎಂದು ಪಾರಾಗಿ ಹೋಗಬೇಕು ಹೇಳಪ್ಪ ಇದರಲ್ಲಿ, ಯಾವ ದಾರಿ ಎಂದು ಪಾರಾಗಿ ಹೋಗಬೇಕು ಹೇಳಪ್ಪ ಇದರಲ್ಲಿ. ಆರು ಒಂದಿನ ಜಗಳಕ ಹಚ್ಚಿ ಬಂದಿದಿ ನನ ಬಲ್ಲಿ ಆರು ಮಂದಿನ ಜಗಳಕ ಹಚ್ಚಿ ಬಂದಿದಿ ನನ ಬಲ್ಲಿ ಮೂರು ಮಂದಿನ ಕುಂತು ನಗತರು ಅಳತಿದೀನಿ ಇಲ್ಲಿ ಮೂರು ಮಂದಿನ ಕುಂತು ನಗತರು ಅಳತಿದೀನಿ ಇಲ್ಲಿ ಬಂಡಟ ಮಾಡಿ ನ್ಯಾಯ ಹೇಳತ್ತಿದಿ ಕಂಡವ್ರ ಮನೆಯಲ್ಲಿ ಭಂಡಟ ಮಾಡಿ ನ್ಯಾಯ ಹೇಳತ್ತಿದಿ ಕಂಡವ್ರ ಮನೆಯಲ್ಲಿ ನಿನ್ನ ದಾರಿಯು ನಿನಗ ತಿಳದಿಲು ಬಂದಿದಿ ನನ ಬಲ್ಲಿ ನಿನ್ನ ದಾರಿಯು ನಿನಗ ತಿಳದಿಲು ಬಂದಿದಿ ನನ ಬಲ್ಲಿ